ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕ್ಲಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೊನ್ನಾಳ ಗ್ರಾಮದ ಕೃಷಿ ಅನುಭವಿ ತಿಪ್ಪಣ್ಣ ಮಾದರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ಎಸ್ ಚೋಳಿನ್. ರೈತ ಬಾಂಧವರೇ, ನಮ್ಮ ಜೊತೆಗೆ ಪ್ರಗತಿಪರ ರೈತರಿದ್ದಾರೆ ತಿಪ್ಪಣ್ಣ ಮಾದರ್ ಅವರು. ಈಗ ನಮ್ಮ ಸಾಕಷ್ಟು ಗ್ರಾಮೀಣ ಭಾಗದೊಳಗೆ ಯಶಸ್ವಿ ರೈತರಿದ್ದಾರೆ. ಅವ್ರ ಮಾರ್ಗದರ್ಶನ ಇಟ್ಕೊಂಡು ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆದರೆ ಜೀವನದಲ್ಲಿ ಯಶಸ್ವಿ ಆಗ್ಬೋದು. ಭಾಳ ಮಂದಿ ರೈತರು ಏನು ಮಾಡ್ತಾರೆ ಅಂತಂದ್ರೆ ಯಾರ್ದೋ ಒಂದು ಮಾಹಿತಿನೇ ಕೇಳೋದಿಲ್ಲ. ಏ ತಮ್ಮ ಏನು ತಿಳಿತೈತೆ, ನಮ್ಗೆ ಏನು ತಿಳಿತೈತೆ ಅಂತ ಮಾಡೋರು ನಾವು. ಹಾಗಾಗಿ ಲುಕ್ಷಾನ್ ಮಾಡ್ಕೋತಾರೆ. ಆಮೇಲೆ ಏನಾರು ಒಂದು ಪ್ರಾಫಿಟ್ ಬಂತಂದ್ರೆ ಅದನ್ನು ಯಾವುದೋ ಒಂದು ಅಡ್ಡ ಉದ್ದೇಶಕ್ಕೆ ಬೆಳೆಸ್ಬಿಡ್ತಾರೆ, ಬೇರೆ ನಮ್ಮ ಹ್ಯಾಬಿಟಿಗೆ ಬೆಳೆಸಿ. ಹಿಂಗಾಗಿ ರೊಕ್ಕ ಇಲ್ಲದನ್ನ ನಾವು ಸಾಕಷ್ಟು ಜನ ರೈತರು ಇವತ್ತು ಬದುಕ್ತಾ ಇರೋದ್ರಿಂದ ಅಭಿವೃದ್ಧಿ ಕಾಣದಾಗ್ಯದ. ಅಭಿವೃದ್ಧಿ ನಾವು ಮಾಡಬೇಕು ಅಂತ ನಮ್ಮ ಕಡೆ ರೊಕ್ಕ ಇರಬೇಕು ಮತ್ತು ಸಾಕಷ್ಟು ಮಾಹಿತಿ ಇರಬೇಕು. ಅದನ್ನು ಮಾಹಿತಿ ಮಾಡ್ಕೊಂಡಾಗ ಮಾತ್ರ ನಾವು ಏನಾದರೂ ಅದರಲ್ಲಿ ನಾವು ಯಶ ಕಾಣೋಕೆ ಸಾಧ್ಯ ಐತಿ, ಮತ್ತು ಖುಷಿಯಿಂದ ಮನೆಯವ್ರ ಜೊತೆಗೆ ಚೆನ್ನಾಗಿ ಇರ್ಲಿಕ್ಕೆ ಆಕತಿ. ಅದು ಮಾಡ್ದೇ ಸಾಕಷ್ಟು ಮಂದಿ ಸೋತಾರೆ. ಇವತ್ತು ಅಂಥವ್ರೊಳಗನ ಚೆನ್ನಾಗಿ ಬೆಳೆದು ಯಶಸ್ವಿಯಾಗಿ ಪ್ರಗತಿಪರ ರೈತರಾಗಿರುವಂಥ ತಿಪ್ಪಣ್ಣ ಮಾದರವರಿದ್ದಾರೆ. ಇಂಥವ್ರು ಮಾತು ನಾವು ಕೇಳ್ತಾ ಇದ್ರೆ ನಮಗೆ ಯಶಸ್ವಿಯಾಗಿ ಜೀವನ ಹೆಂಗೆ ಮಾಡಬೇಕು, ಹೆಂಗೆ ನಾವು ಇನ್ನು ಮುಂದೆ ಹೋದ್ರೆ ಒಳ್ಳೆ ದಾರಿ ಸಿಗ್ತದೆ ಅನ್ನೋದನ್ನು ನಾವು ಕಂಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನೊಳಗೆ ತಿಪ್ಪಣ್ಣ ಮಾದರ್ ಅವ್ರನ್ನ ಮಾತಾಡ್ಸೋಣ ಅಂತ. ನಮಸ್ಕಾರ ತಿಪ್ಪಣ್ಣ ಮಾದರ್ ಅವರೇ. ನಮಸ್ಕಾರ ಸರ್. ನಮ್ಮ ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡಿಕೊಡ್ರಲ್ಲ, ಯಾವ ಊರು? ಹೊನ್ನಾಳ ಸರ್. ನಾವು ಇರೋದು ಮೂಲತಃ ಇಲ್ಲಿ ಚಿಕ್ಕಸಮ್ಮ ಹತ್ರ ಇರ್ತೀವಿ ಸರ್. ನಮ್ಮ ಜಮೀನು ಅಲ್ಲೇ ಐತಿ. ನಾವು ಕಬ್ಬು ಬೆಳಿತೀವಿ ಸರ್, ಶೇಂಗಾ ಬೆಳಿತೀವಿ, ಮತ್ತು ದ್ರಾಕ್ಷಿನೂ ಐತಿ, ಇನ್ನಿತರ ಗೊಂಜಾಳನೂ ಬೆಳಿತೀವಿ ಸರ್. ಬೆಳೆದ್ರಿಂದ ನಾವು ಒಳ್ಳೇದು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಸರ್. ಯಾವುದೇ ಮಾಡಬೇಕಾದ್ರೂ ಮೊದಲು ಅನುಭವ ಬೇಕು ಸರ್. ಅನುಭವ ಇರಲಾರ್ದೆ ಯಾವುದೂ ಮಾಡೋಕ್ಕಾಗಲ್ಲ. ಅನುಭವ ತೊಗೊಂಡ ಈಗ ನಮಗೆ ಗೊತ್ತಾಗಲಿಕ್ಕೂ ಮತ್ತೊಬ್ಬರ ಕಡೆ ಸಲಹೆಗಳನ್ನು ತೊಗೊಂಡು ಕೇಸಿ ಅದನ್ನು ಏನು ಮಾಡಿದರೆ ಏನಾಗುತ್ತೆ ಅಂತ ಅನ್ನುವಂಥದ್ದು ನಮ್ಮಲ್ಲಿ ಅದು ತಲೆಯಲ್ಲಿ ಬರಬೇಕು ಸರ್. ಮತ್ತು ಮೇಲೆ ಸರ್, ನಾವು ಮನೆಯಲ್ಲಿ ಕುಂತು ಕೇಸಿ ನಮ್ಮ ಪೀಕ್ ಬೆಳೀತೈತೆ ಅಂತ ಕುಂತ್ರೆ ಸರ್ ಮನೆಯಲ್ಲಿ ಏನೂ ಬೆಳೆಯೋಕ್ಕಾಗೋದಿಲ್ಲ ಸರ್. ನಾವು ಜಮೀನಲ್ಲಿ ಹೋದ್ರೆ ನಮ್ಮ ಜಮೀನು ತಾಣ ಕಲಿಸ್ತೈತಿ ಸರ್. ಏನಂತ ಕಲಿಸ್ತೈತಿ? ಜಮೀನದಲ್ಲಿ ನಾವು ಹೋಗಿ ಕೂತ್ರೆ ಈ ಹೊಲಕ್ಕೆ ಏನು ಮಾಡಿದ್ರೆ ಏನು ಬೆಳೀತೈತೆ ಅನ್ನುವಂಥದ್ದು ಭೂಮಿ ತಾಯಿ ನಮಗೆ ಕಲಿಸ್ಕೊಡ್ತಾಳೆ ಸರ್. ಯಾಕಂತಂದ್ರೆ ಇವತ್ತು ನಾವು ಗೊಂಜಾಳ ಬಿದ್ದಿದಂತ ತಿಳ್ಕೊರಿ ಸರ್, ಶೇಂಗಾಣ ಬಿತ್ತಿದ್ವಿ ಅಂತಂದ್ರೆ ಆ ಹೊಲದಲ್ಲಿ ಹೂ ಪೀಕ್ ಬಿತ್ತಿದ್ವಿ ಅಂತ ದಿನಕ್ಕೆ ಹೋದ್ರೆ ಅದನ್ನು ನಾಟಿ ಬಂದಿರ್ತೈತೆ ಸರ್. ನಾಟಿ ಬಂದ ಟೈಮ್ದಾಗ ಹೋದ್ರೆ ಸರ್ ನಾವು ಅದು ಏನು ಮಾಡ್ಬೇಕು ಅನ್ನುವಂಥದ್ದು ಆ ನಾಟಿ ಹೇಳ್ತೈತಿ ಸರ್ ನಮಗದು. ಯಾಕಂತಂದ್ರೆ ಅದು ಬಾಡೇರ ಬಾಡಿರ್ತೈತಿ ಅಥವಾ ಹೊಳ್ಳೇರ ಬಿದ್ದಿರ್ತೈತಿ, ಏನರ ಆಗಿರ್ತೈತೆ ಸರ್, ಅದಕ್ಕೆ ನೀರಾಗಲಿ ಅಥವಾ ಕೀಟನಾಶಕರಾಗಲಿ ಅದನ್ನು ಹೋಗಿ ಭೂಮಿಯಲ್ಲಿ ನೋಡ್ಕೊಂಡ್ರೆ ಸರ್ ಅದು ಗೊತ್ತಾಗುತ್ತೆ ಸರ್. ಅದರಿಂದ ಇವತ್ತು ನಾವು ಯಾವುದೋ ಮಾಡಿದ್ರು ಸರ್ ಅದಕ್ಕೆ ಸಮಯ ತಕ್ಕಂತೆ ಮಾಡ್ಕೊಂಡು ಹೋದ್ರೆ ಯಾವ ಪೀಕಾದರೂ ನಮಗೆ ಲಾಭದಾಯ ಸಿಗುತ್ತೆ ಸರ್. ಭಾಳ ಸಂತೋಷ, ನಿಮಗೆ ಸಾಕಷ್ಟು ಮಾಹಿತಿ ಅದ. ಈಗ ನೀವು ನಿಮ್ಮ ಕಡೆ ಎಲ್ಲ ಭೂಮಿ ಹೆಂಗೈತಿ ಸ್ವಲ್ಪ ಮಾಹಿತಿ ಮಾಡಿಕೊಡ್ರಲ್ಲ? ಮಣ್ಣು ಹೆಂಗೈತಿ ನಿಮ್ಮದು? ಸರ್ ನಮ್ಮಲ್ಲಿ ಎರಿನೂ ಐತಿ, ಮಸಾರಿ ಐತಿ, ಇನ್ನಿತರ ಗುಡ್ಡು ಕೆಸ್ಟ್ ಕಾಡ ಕಂಟಿನ್ಯೂ ಅದ ಸರ್. ಕವಳಿ ಕಂಟಿ, ಕಾರಿ ಕಂಟಿ ಆ ಥರ ಭೂಮಿನೂ ಐತ್ರಿ ನಮ್ಮಲ್ಲಿ ಸರ್. ಆ ಭೂಮಿ ಎಲ್ಲ ಈಗ ಎಲ್ಲ ಅದನ್ನು ತೆಗೆದು ಕಂಟಿ ತೆಗೆದು ಕಲ್ಲು ತೆಗೆದು ಕೇಸಿ ಮಾಡಿದ್ರೆ ಎಲ್ಲ ಚಲೋದಾಗುತ್ತೆ ಸರ್. ಆ ಭೂಮಿ ಒಳಗೆ ಮತ್ತೊಮ್ಮೆ ಮೇಲಾಗಿ ಸರ್ ನಾವು ಭೂಮಿ ಅಥವಾ ನೀರು ಮಣ್ಣು ಅಥವಾ ನೀರು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಪೀಕಾದರೂ ಒಳ್ಳೇದಾಗುತ್ತೆ ಸರ್. ನಿಮ್ದು ಎಷ್ಟು ಐತಿ ಭೂಮಿ ನಿಮ್ಮದು? ನಮ್ಮದು ಇರೋದು ಸರ್ 4 ಎಕರೆ ಐತೆ ಸರ್. 4 ಎಕರೆ ಐತಿ, ಅದರೊಳಗೆ ನೀವೆಲ್ಲ ಬೆಳಿತೀರಿ? ಇಷ್ಟೆಲ್ಲ ಬೆಳೆಯೋಕೆ ಹೆಂಗೆ ಸಾಧ್ಯ? ನಮ್ದ್ರೆ ನೋಡ್ರಿ ಸರ್ ಈಗ 1 ಹೆಕ್ಟ್ರೇ ದ್ರಾಕ್ಷಿ ಐತಿ ಸರ್. ಸರ್ ಇನ್ನು 1.5 ಎಕರೆ ಅಥವಾ ಕಬ್ಬು ಐತಿ ಸರ್. ನಾವು ಈಗ ದ್ರಾಕ್ಷಿ ಮಾತ್ರ ಈಗ 3-4 ವರ್ಷ ಆಯ್ತು ಸರ್ ದ್ರಾಕ್ಷಿ. ಒಳ್ಳೆ ಇಳುವರಿ ಐತಿ ನಮಗದು. ನಾವು ಅದರಿಂದ ಸಾವಯವ ಗೊಬ್ಬರ ಉಪಯೋಗ ಮಾಡೋದ್ರಿಂದ ನಮಗೆ ಒಳ್ಳೆ ಇಳುವರಿ ಸಿಕ್ಕೈತಿ ಸರ್. ಮತ್ತು ಇನ್ನೂ ಕಬ್ಬು ಐತಿ ಸರ್. ಕಬ್ಬಿಗೆ ನಾವಂತೂ ಸರ್ಕಾರಿ ಗೊಬ್ಬರ ಅಂತೂ ಒಂದೂ ವಾಪರ್ಸಿಲ್ಲ ಸರ್. ಆ್ಯಕ್ಚುಲಿ ನಾವು ಇದು ಸಾವಯವ ಗೊಬ್ಬರನೂ ವಾಪರಿಸ್ತೀವಿ ಸರ್. 1 ಎಕರೆಗೆ ನಂದು 60-70 ಟನ್ ಕಬ್ಬು ಆಗಿದೆ ಸರ್ ಈ ಸಲ. ಮತ್ತು ಇದೇ ಥರ ಮಾಡ್ಕೊತ ಹೋದ್ರೆ ನಮ್ಮ ರೈತರು ಯಾಕೆ ಸಂಕಟದಲ್ಲಿ ಯಾರೂ ಸಿಗುವುದಿಲ್ಲ. ನಮ್ಮದು ಬೆಳೆ ಹಾಳಾಯ್ತು, ನಮ್ಮದು ಲಾಸ್ ಆಯ್ತು ಅಂತ ಹೇಳಿಕೆ ಸುಳ್ಳು ಆತ್ಮಹತ್ಯೆ ಮಾಡ್ಕೋದ್ರಿಂದ ಒಳ್ಳೇದಾಗೋದಿಲ್ಲ ಸರ್. ವಿಶ್ವಾಸದಿಂದ ಭೂಮಿ ತಾಯಿ ಮೇಲೆ ವಿಶ್ವಾಸ ಇಟ್ಕೊಂಡು ಕೇಸಿ ಏನೋ ನಮ್ದು ಭೂಮಿ ತಾಯಿ ಹಿಂದಿಲ್ಲ ನಾಳೆ ಕೈ ಹಿಡ್ದಾಳ ಅಂತ ಹೇಳಿ ಭೂಮಿ ತಾಯಿಗೆ ಒಂದು ಏನೋ ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದು ಬೆಳೆ ಸಿಕ್ಕ ಸಿಗ್ತದೆ ಸರ್. ತಿಪ್ಪಣ್ಣವರ ಈಗ ಮನೆಯವ್ರ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಡ್ರಲ್ಲ, ಮೊದಲಿಂದ ನೀವು ಈ ಹೊಲನ ಮಾಡ್ತಿದ್ರೆ ಸರ್? ಇಲ್ಲ ಸರ್, ಏನು ಮಾಡಿಲ್ಲ. ನಾನಂತೂ ನಿಜವಾಗ್ಲೂ ಸಾಲಿಗೆ ಹೋಗಿಲ್ಲ. ಸಾಲಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಯಾರೂ ಮಾಡಿಸ್ತಕ್ಕ ಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ. ನಿಮ್ಮ ತಂದೆ ತಾಯಿ ಬಗ್ಗೆ ಪರಿಚಯ ಮಾಡಿ? ನಮ್ಮ ತಂದೆ ತಾಯಿಯವರು ಆಗ ತೀರ್ಕೊಂಡು ಹೋಗ್ಬಿಟ್ರೆ ಸರ್, ನಾವು ಸಣ್ಣವ್ರ ಇರಕ್ಕಲೇ ತೀರ್ಕೊಂಡು ಹೋಗಿದ್ದಾರೆ ಸರ್. ನಾವು 4 ಮಂದಿ ಅಣ್ಣತಮ್ಮರು, 4 ಮಂದಿ ಅಂದ್ರೆ ನಾವು ಹಿರಿಯವರು. ಈಗ ಹಿಂಗಾಗಿ ಎಲ್ಲ ಜವಾಬ್ದಾರಿ ಅನ್ನುವಂಥದ್ದು ನನ್ನ ಮೇಲೆ ಹೆಗಲ ಮೇಲೆ ಇದೆ ಸರ್. ಅದರಿಂದ ನಾನು ಈಗ ನಮ್ಮ ತಮ್ಮಗಳೆಲ್ಲ ಸಾಲಿ ಕಲ್ತಿದ್ದಾರೆ ಸರ್, ಆದ್ರೆ ಅವ್ರು ಏನು ಮಾಡೋಂಗಿಲ್ಲ. ಹೊಲದಲ್ಲಿ ಕೆಲಸ ಮಾಡೋನು ನಾನು ಸರ್. ಹಿಂಗಾಗಿ ಯಾವುದೋ ಮಾಡಿದ್ರು ನನಗೆ ಹಾಕೋಣ ನಾನ ತೆಗಿಯೋಣ ನಾನ, ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಉದ್ದೇಶ ನನ್ನಲ್ಲಿ ಇದ್ದ ಸಂಬಂಧ ಈ ಭೂಮಿ ತಾಯಿ ನಂಬ್ಕೊಂಡು ಹೊಂಟಿದ್ದೀನಿ ಸರ್. ನಾನು ಮನೆಯವರು ಇದ್ದಾರ ತಾಯಿ? ಹಾಂ, ಮನೆಯವರು ತಾಯಿಯವರು ಅದು ಯಾರು ಇಲ್ಲ ಸರ್. ನಮ್ಮ ಆಯಿಯವರು ಒಬ್ರು ಇದಾರೆ ಸರ್. ನಿಮ್ಮ ಹೆಣ್ಮಕ್ಳು? ಹ್ಞೂ, ಅದಾರೀ ಸರ್. ಅವ್ರೇನು? ಅವರು ಹೊಲದಲ್ಲಿ ಕೆಲಸ ಮಾಡ್ತಾರೆ ಸರ್. ಮಕ್ಕಳು? ಮಕ್ಕಳು ಅದಾರೆ ಸರ್, 2 ಗಂಡು ಮಕ್ಕಳು ಅದಾರೆ ಸರ್. ಅವರು ಒಬ್ಬ 6ನೇ ಇದಾನೆ, ಒಬ್ಬ 4ನೇ ಇದಾನೆ ಸರ್, ಸ್ಕೂಲ್ಗೆ ಹೋಗ್ತಾರೆ. ಅಂತೂ ಒಟ್ಟು ಸಂತೋಷದಿಂದ ಜೀವನ ಆಯ್ತು ಸರ್. ಈಗ ನೀವು ಸಾಕಷ್ಟು ಬೆಳಿತೀರ ಅಂದ್ರೆ ಪೀಕ್ ಎಷ್ಟು ಬೆಳಿತೀರಿ ವರ್ಷ ಹೆಚ್ಚು ಕಡಿಮೆ ಅಂದಾಜು? 100 ಸರ, ನಾವು ಹೆಚ್ಚಾನೆಚ್ಚು ನಾವು ಮತ್ತೊಬ್ಬರದು 15 ಎಕರೆ ಲವಣಿ ಮಾಡ್ತಿದ್ವಿ ಸರ. ಅಲ್ಲಿ ಶೇಂಗಾ ಹಾಕ್ತೀವಿ ಸರ್. ನಾವು ಶೇಂಗಾ ಹಾಕ್ತೀವಿ. ಶೇಂಗಾ ಹಾಕೋದ್ರಿಂದ ನಮಗೆ ಒಳ್ಳೆ ಇಳುವರಿ ಸಿಗುತ್ತೆ ಸರ್. ಅದು ಒಳ್ಳೆ ಇಳುವರಿ ಸಿಗುತ್ತೆ. 1 ಎಕರೆಗೆ 35 ಹಿಡ್ಕೊಂಡು 40 ಚಿಲ್ ಶೇಂಗಾ ಬೆನಿಫಿಟ್ ಸಿಗುತ್ತೆ ಸರ್ ನಮ್ಗೆ. ಅದು ಅಂದ್ರೆ ಕೀಳು ಶೇಂಗಾ ಹಾಕ್ತೀರ? ಹಾಂ, ನಾವು ಕೀಳು ಶೇಂಗಾನ ಹಾಕ್ತೀವಿ ಸರ್. ಒಳ್ಳೆ ಇಳುವರಿ ಸಿಗುತ್ತೆ ಸರ್. ನೀವು ಕೀಳು ಶೇಂಗಾ ಹೆಂಗೆ ನೀವು ಅಭಿವೃದ್ಧಿ ಮಾಡ್ತೀರ ಒಂಚೂರು ಹೇಳ್ರಲ್ಲ ಸರ್. ನಾವು ಅಲ್ಲಿ ಇದು ಕೃಷಿ ಆಫೀಸ್ ಅಂತೇಳಿ ಅನಗೋಡಿ ನಮ್ಮ ಹುಬ್ಳಿ ಬರ್ತಾರ. ಬೀಜ ಅಲ್ಲೇ ತಗೋತೀವಿ? ಹಾಂ, ಬೀಜ ಅಲ್ಲೇ ತಗೋತೀವಿ ಸರ್. ಬೀಜ ಅಲ್ಲೇ ತಗೊಂಡು ಕೇಸಿ ಬಂದು ಇಲ್ಲಿ ತೋಟದಲ್ಲಿ ಗಳೆ ಹೊಡೆದು ಕೇಸಿ ಬೀಜ ನಾಟಿ ಮಾಡಿ ಮಾರ್ಕೆಟ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಬೆಳೆ ಸಿಗುತ್ತೆ ಸರ್. ಟ್ರ್ಯಾಕ್ಟರ್ ಇಟ್ಕೊಂಡ್ರೆ? ಟ್ರ್ಯಾಕ್ಟರ್ ಏನಿಲ್ಲ ಸರ್, ನಾವು ಎತ್ತಿನ ಮೇಲೆ. ಎತ್ತುಗಳು 2 ಎತ್ತುಗಳದಾವ ಸರ್. ಆದ್ರೆ ಈಗ ಈಗ ಮಣ್ಣು ಸ್ವಲ್ಪ ಹಳ್ಳದ ಸ್ವಲ್ಪ ಟ್ರ್ಯಾಕ್ಟರ್ ಉಪಯೋಗ ಮಾಡಿದ್ರೆ ಚಲೋ ಅಲ್ಲ? ನಾವು ಮೊದಲು ಟ್ರ್ಯಾಕ್ಟರ್ಲೆ ಗಳೆ ಮಾಡಿಸ್ತೇವೆ ಸರ್. ಟ್ರ್ಯಾಕ್ಟರ್ಲೆ ಗಳೆ ಮಾಡಿಸ್ಕೇಸಿ ಹಿಂದೆ ಎತ್ತಿನಿಂತ್ರ ಬಿತ್ತಿ ಎಡಿ ಪಟ್ಟಿ ಎಲ್ಲ ಬಸವನ್ಲಿಂತ್ರ ಮಾಡ್ತೇವೆ ಸರ್. ಮಾಡ್ತೀರಾ? ಈಗ ನಮ್ಮ ರೈತರು ಏನಾದ್ರು ಒಂದು ಬೆಳಿಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆನೇ ಆಗಲಿ ಏನಾಗಲಿ ಒಂದು ವಿಜ್ಞಾನಿಗಳು ಅಥವಾ ಒಂದು ಮಾಹಿತಿ ತಗೊಳೋದು ಚಲೋ ಅಂತೀರ? ಹೌದು ಸರ್, ಅನುಭವ ಮೊದಲು ಮೇನ್ ಯಾವುದೋ ಮಾಡಿದ್ರು ಸರ್ ಅನುಭವ ಬೇಕು. ಅನುಭವ ಇರಲಾರ್ದ ನಾವು ಯಾವುದು ಮಾಡೋಕ್ಕಾಗಂಗಿಲ್ಲ. ನೀವು ಯಾರ್ಯಾರು ಅನುಭವ ತಗೊಂಡ್ರಿ ನೀವು ಸರ್? ನಮ್ಗೆ ಮೊದಲು ಫಸ್ಟ್ಗೆ ಅನುಭವ ಕೊಟ್ಟಿದ್ದು ತೋಟಗಾರಿಕೆ ಆಫೀಸ್ದವರು ನಮ್ಗೆ ಸರ್ ಹೆಲ್ಪ್ ಮಾಡಿದ್ದು. ಅವರಿಂದ ನಾವು ಒಂದು ಸ್ವಲ್ಪ ಒಳ್ಳೆ ಕೆಲಸಗಳನ್ನು ನಮಗೆ ಅವರು ಹೇಳಿದಂಗೆ ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಒಳ್ಳೇದಾಗಿದೆ ಸರ್. ನಿಮ್ಗೆ ಊರಿಗೆ ಯಾವ ತೋಟಗಾರಿಕೆ ಆಫೀಸ್ ಹತ್ರ ಅದೇ? ನಮ್ಮದು ತೋಟಗಾರಿಕೆ ಬಿಳಿಗೆ ಬರುತ್ತೆ ಸರ್. ಬಿಳಿಗೆ ತಾಲೂಕು ಆಫೀಸ್ಗೆ ಹೋಗಿ? ಹೌದು, ತಾಲೂಕು ಆಫೀಸ್. ತಾಲೂಕು ಆಫೀಸ್ ಅಂದ್ರೆ ನಮ್ಗೆ ಅಲ್ಲಿ ತೋಟಗಾರಿಕೆ ಬೆಳೆಗಳು ಜಾಸ್ತಿ ಬೆಳಿತಾ ಇರೋದ್ರಿಂದ ಅಲ್ಲಿ ಹೋಗಿರಿ. ಅಲ್ಲೇ ಹೋಗಿರಿ ಸರ್. ಕೃಷಿ ಇಲಾಖೆಗೆ ಹೋಗಿಲ್ವಾ? ಕೃಷಿ ಇಲಾಖೆಗೆ ಹೋಗ್ತೀವಿ ಸರ್. ನಾವು ಬೀಜ ತಗೋಬೇಕಾದ್ರೆ ಗೊಂಜಾಳ ಅಥವಾ ಗೋಧಿ ಕಡ್ಲಿ ಏನೋ ತಗೊಳಕ್ ಹೋದ್ರೆ ಕೃಷಿ ಅಲ್ಲೇ ಹೋಗ್ತೀವಿ ಸರ್. ಹೆಚ್ಚು ಲಾಭ ಯಾವ್ದಂತೀರಿ ತೋಟಗಾರಿಕೆ ಬೆಳೆನೂ ಚಲೋ ಅಂತೀರ? ಇಲ್ಲಿ ತೋಟಗಾರಿಕೆ ಬೆಳೆನೂ ಅದು ಐತ್ರಿ ಸರ್, ನಮ್ದು ಅದು ಐತ್ರಿ ಸರ್. ಎರಡು ತರ ಮಾಡ್ತೀವಿ ಸರ್ ನಾವು. ಎರಡು ತರ ಮಾಡೋದ್ರಿಂದ ನಮ್ಗೆ ಒಳ್ಳೇದೈ ಸರ್. ತಿಪ್ಪಣ್ಣವ್ರೆ, ಯಾಕಂದ್ರೆ ಯಾವ್ದೋ ಒಂದು ನಾವು ಪೀಕ್ ಬೆಳಿಬೇಕಂದ್ರೆ ನೀರಿಂದು ಬಹಳ ಅವಶ್ಯಕತೆ ಅದ. ಹೌದು, ಮಳೆ ಮೇಲೆ ನಾವು ನಾವು ಅವಲಂಬನೆ ಮಾಡ್ತೀವಿ ಅಂದ್ರೆ ಮಳೆ ಮೇಲೆ ಆಗುದಿಲ್ಲ ಸರ್. ಈಗ ಬೋರ್ಗೆ ಹಾಕಿರ? ಬೋರ್ಗಲ್ ಅದ ಸರ್, ಬೋರ್ ಅದ. ನಿಮ್ಮಲ್ಲಿ ಬೋರ್ ನೀರು ಚಲೋ ಬರ್ತದ? ನೀರ್ ಐತ್ರಿ ಸರ್ ನಮ್ದು. ಎಷ್ಟು ಆಳ ಹೋಗ್ಬೇಕಾಗ್ತದ? ನಮ್ಮಲ್ಲಿ ನೋಡ್ರಿ ಸರ್, 100-120 ಅಡಿ ಇದೆ ಸರ್. ಅದರಿಂದ ನಮ್ದು 10 HP ಮೋಟರ್ ಇಟ್ಕೊಂಡು ಕೇಸಿ ನಾವು ಶೇಂಗಾ ಬೆಳಿತೀವಿ ಸರ್. ಆಮೇಲೆ ಮುಂದೆ ಅಂದ್ರೆ ಶೇಂಗಾ ಆಯ್ತು, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ರಲ್ಲ ಸರ್, ಈಗ ಅದಕ್ಕೆ ಸಾಕಷ್ಟು ಜನರ ಸಹಕಾರ ಬೇಕಾಗ್ತದೆ. ಆಳು ಆಳ ಕಡೆ ಎಲ್ಲ ಆಳುಗಳು ಬೇಕಾ ಸರ್? ಆಳ ಇರೋದ್ರಿಂದ ನೋಡಿ ಸರ್, ಆಳ ಅದಾವಂತ ಕೃಷಿ ಆಳಿನ ಮೇಲೆ ಅವಲಂಬ ಇಟ್ಕೊಂಡು ಕೂತ್ರೆ ಯಾವ ಕೆಲಸಗಳನ್ನು ಆಗಂಗಿಲ್ಲ. ಆಳುಗಳಿಗೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಆಳು ಕೆಲಸ ಮಾಡ್ತೇವೆ ಸರ್. ಇಲ್ಲ ಅಂತಂದ್ರೆ ಆಳುಗಳು ಮುಂದೆ ಹಚ್ಚಿ ಕೇಸಿ ನಾವು ಹಿಂದೆ ಕುತ್ಕೊಂಡ್ವಿ ಅಂತಂದ್ರೆ ಅವ್ರ ಕೆಲಸನ ಮಾಡಂಗಿಲ್ಲ ಸರ್. ಹಿಂಗ ಅದರಿಂದ ನಮ್ಮ ರೈತರು ಏನ್ ಮಾಡ್ತಾರೆ ಸರ್, ಆಳು ಹಚ್ಚಿ ಕೇಸಿ ಇಲ್ಲಿ ಸಿಟಿ ಒಳಗೆ ಸೈಕಲ್ ಮೋಟರ್ ತಗೊಂಡು ಕೇಸಿ ಅಡ್ಡಾಡ್ಕೊತ ಹೋದ್ರೆ ಮತ್ತೆ ರೈತರು ಲಾಸ್ ಆಗ್ಲಾರ್ದು ಏನ್ ಮಾಡ್ತಾರೆ ಸರ್? ಲಾಸ್ ಆಗಿ ಆಗತ್ತರಿ ಸರ್. ಯಾಕಂದ್ರೆ ಈಗ ಒಂದು ದಿವಸಕ್ಕೆ ಆಳಿಗೆ 200 ರೂಪಾಯಿ ಪಗಾರ ಐತೆ ಸರ್. ಮತ್ತೀಗ ಆಳು ನಡ್ಕೊತು ಬರದಿಲ್ಲ ಸರ್. ಈಗ ಅವ್ರಿಗೆ ವಾಹನಗಳು ಬೇಕು. ಒಂದು ವಾಹನಗಳಿಗೆ ಇಲ್ಲಪ್ಪ ಅಂತಂದ್ರು 400 ಹಿಂದಡ್ಕೊಂಡು 1,000 ರೂಪಾಯಿ ಬಾಡಿಗೆ ಸರ್. ಅವಕ್ಕೆ ಬಾಡಿಗೆ ಮತ್ತು ಒಂದು 10 ಮಂದಿ ಲೇಬರ್ಗಳು ಅಂತಂದ್ರೆ 1,000 ರೂಪಾಯಿ ಅವ್ರದ್ದು ಪೇಮೆಂಟ್ ಆಗುತ್ತೆ ಸರ್. ಹಿಂಗಾಗಿ ಮತ್ತೆ ರೈತರಿಗೆ ಏನು ಉಳಿಯಕ್ ಆಗೋದಿಲ್ಲ ಸರ್. ಅದರಿಂದ ಒಳ್ಳೇದು ಮಾಡ್ಕೊಂತ ಹೋದ್ರೆ ಸ್ವಲ್ಪ ಅನುಕೂಲ ಆಗತ್ತೆ ಸರ್. ಆಳುಗಳು ಹಚ್ಚಿ ಅಂತಂದ್ರೆ ಆಳ ಹಿಂಬಲ ಇರ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಅಂದ್ರೆ ನಾವು ಕೂಡ ಮಾಡ್ಬೇಕು ಸರ್. ಅಂದ್ರೆ ನಮ್ಮನ್ ಕಂಡ್ರ ಅವ್ರು ಮಾಡ್ತಿರ್ತಾರೆ ಸರ್. ಅದೇ ಅದೇ ತಿಪ್ಪಣ್ಣವ್ರೆ, ಈಗ ಇದ್ರೊಳಗೆ ನೀವು ಕುರಿ ಸಾಕಾಣಿಕೆ ಮಾಡಿದ್ರೆ ಅಂದ್ರೆ ಸಾವಯವ ಕೃಷಿ ವಿಚಾರ ಮಾಡಿದಾಗ ಕುರಿ ತರಿಸೋದು ಮಾಡ್ತಿರ್ತಾರೆ, ಆಮೇಲೆ ದನದ ಸಗಣಿ ಅದೆಲ್ಲ ಉಪ ಮಾಡ್ತಾರೆ, ಅದು ಏನ್ ಮಾಡ್ತಾರೆ ನೀವು? ನೋಡಿ ಸರ್, ಕುರಿ ತರಿಸೋದ್ರಿಂದ ಅಥವಾ ದನದ ಸಗಣಿ ಹಾಕೋದ್ರಿಂದ ಭೂಮಿ ಅಗದಿ ಒಳ್ಳೆ ಹದ ಆಗತ್ತೆ ಸರ್. ಒಳ್ಳೆ ಆಗುತ್ತೆ. ಒಳ್ಳೆ ಗಳೆಗಳೆ ಹೊಡೆದು ಕೆಸಿ ಕುರಿ ತರಿಸಿದ್ರೆ ಅದು ಉಚ್ಚಿ ಕಾಕ ಅಥವಾ ಅದು ಎಲ್ಲ ಕುರಿ ಜಿಡ್ಡು ಬಿಟ್ಟು ಕೆಸಿ ಭೂಮಿ ಮಿದು ಆಗುತ್ತೆ ಸರ್. ಮಿದು ಆದ ಕೆಸಿ ಒಂದು ಸ್ವಲ್ಪ ಬಿಸಿಲು ಕಾತಿ ಅಂತಂದ್ರೆ ಆಮೇಲೆ ಗಳೆ ಹೊಡೆದು ನಾವು ಗಂಜಾಳ ಹಾಕಲಿ ಅಥವಾ ಶೇಂಗಾನ ಬೆಳೀಲಿ ಕಬ್ಬನ ಬೆಳೀಲಿ ಅದು ಗೋಧಿನ ಬೆಳೀಲಿ ಏನೇ ಬೆಳೀಲಿ ಸರ್ ಅದು ಒಳ್ಳೆ ಇಳುವರಿ ಬರ್ತದೆ ಸರ್. ಕುರಿ ಬೆಳೆದ್ರಿಂದ ಕೇಳಿ ಹೊಲಕ್ಕೆ ತರಬೋದ್ರಿಂದ ಒಳ್ಳೆ ಬೆಳೆ ಬರ್ತಾರೆ ಸರ್, ಒಳ್ಳೇದು ಸಿಗುತ್ತೆ. ಈಗ ನೀವು ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಹಾಂ ಸರ್. ಈ ಮೊದಲ ಒಂದಿಟ್ಟು ಬಂಡವಾಳ ಹಾಕಲ್ಲ ಯಾವ್ದು ಬಂಡವಾಳ ಬೇಕಾ ಸರ್? ಹೆಂಗ್ ಬಂಡವಾಳ ಹೆಂಗ್ ಸಾಲ ಹೆಂಗ್ ನೋಡ್ರಿ? ಮೊದಲು ಫಸ್ಟ್ಗೆ ಸರ್ ನಮ್ದು ಇಲ್ಲಿ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸೊಸೈಟಿ ಅಂತೇಳಿ ಇತ್ತು ಸರ್. ನಮ್ಮ ಸೊಸೈಟಿಯವರು 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ರು ಸರ್. ಸಾಲ ಕೊಟ್ಟಿದ್ರಿಂದ ಅದ ಸಾಲ ತಗೊಂಡು ಕೇಸಿ ನಾವು ವ್ಯವಸಾಯ ಮಾಡ್ಕೊತಾ ಅವ್ರ ಸಾಲನೂ ವರ್ಷ ವರ್ಷ ತೀರಿಸ್ಕೊತ ಹೋಗ್ತೀವಿ ಸರ್. ಮತ್ತೆ ಹೊಳ್ಳಿ ಕೊಡ್ತಾರೆ ಸರ್, ಮತ್ತೆ ಹೊಳ್ಳಿ ಅವ್ರಿಗೆ ಬಡ್ಡಿ ಕಟ್ಕೊತ ಹೋಗ್ತೀವಿ ಸರ್ ನಾವು. ಮತ್ತೆ ನಾವು ಸಾಲ ತಗೊಂದಿಪ್ಪ ಅಂತ ಕೇಸಿ ಈಗೇನು ದುಡ್ಡು ಬಂದಿದ್ಬಿಟ್ಟು ನಮ್ಮ ಗೌರ್ಮೆಂಟ್ ಸೂಟ್ ಮಾಡ್ತೈತೆ ಅಂತ ಮನೆಯಲ್ಲಿ ಕೂತ್ರ ಸರ್ ನಮ್ಮ ಸಾಲನೂ ಸೂಟ್ ಆಗಂಗಿಲ್ಲ, ನಮ್ಮ ಬಡ್ಡಿನೂ ಬೆಳ್ಕೊತ ಹೋಗುತ್ತೆ ಸರ್. ಹಿಂಗಾಕೇಸಿ ನಮ್ಗೆ ರೈತರಿಗೆ ಅದು ಲಾಸ್ ಆಗುತ್ತೆ ಸರ್, ಅದು ಲಾಸ್ ಹೊಲ್ದನ್ ಪೀಕ್ನೂ ಲಾಸ್ ಆಗುತ್ತೆ ಸರ್. ಹಿಂಗಾಗಿ ಅದರಿಂದ ನಮ್ಗೆ ತೊಂದರೆ ಆಗೋದಂತ ಗ್ಯಾರಂಟಿ ಸರ್. ತಿಪ್ಪಣ್ಣವ್ರ ಅಂದ್ರೆ ಈಗ ನಾವು ಯಾವ್ದೋ ಒಂದು ಬೆಳೆ ಬೆಳಿತೀವಲ್ಲ ಅದನ್ನ ಒಂದು ವ್ಯಾಪಾರ ಮಾಡೋದನ್ನು ಜಾಣತನ. ಹೌದು ಸರ್. ಅಂದ್ರೆ APMC ಮಾರ್ಕೆಟ್ ಹೋದಾಗ APMC ಮಾರ್ಕೆಟ್ ಹೋಗಿರ್ತೀವಲ್ಲ, ಅಂದ್ರೆ ನೀವು ಯಾವ ರೀತಿ ವ್ಯಾಪಾರ ಮಾಡ್ತೀರಿ? ಎಲ್ಲ ತಾಲೂಕು ಪ್ಲೇಸ್ ಹೋಗ್ತಿರೋ ಎಲ್ಲ? ಇಲ್ಲ ಸರ್, ನಮ್ದು ಜಿಲ್ಲಾ ಅಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಮಾರ್ತೀವಿ ಸರ್ ನಾವು. ಹೌದಾ? ಹ್ಞೂ ಸರ್. ಬಾಗಲಕೋಟೆ ಡಿಸ್ಟಿಕ್ ಮಾರೋದ್ರಿಂದ ಇಲ್ಲಿ ನಮ್ಮ ರೈತರು ಇನ್ನೊಂದ್ರಿ ಸರ್ ಜೀರೋದೊಳಗೆ ಏನು ಮಾರ್ತಾರಲ್ರಿ ಅದು ಮಾರಿದ್ರೆ ಲಾಸ್ ಸರ್ ಅದು. ಯಾಕಂದ್ರೆ ಜೀರೋದೊಳಗೆ ಮಾರಿದ್ರೆ ನಮ್ಗೆ ಅದು ಏನೂ ಆಧಾರ ಇರಂಗಿಲ್ಲ ಸರ್. ಅಲ್ಲ ತಿಪ್ಪಣ್ಣವ್ರು, ಜೀರೋದೊಳಗೆ ಮಾರುವಂತ ಪ್ರಸಂಗ ಯಾಕೆ ಬರ್ತದೆ? ಟೆಂಡರ್ನೊಳಗೆ ಸರಿಯಾಗಿ ಓಪನ್ ಆಗಿರ್ಲಿಕ್ಕೆ ಆಗುತ್ತೆ ಅಂದ್ರೆ ನಮ್ಮ ರೈತರಿಗೆ ತರಾತುರಿ ಒಂದಿರ್ತಾರೆ ಸರ್. ಅಲ್ಲಿ ಅಡತಿ ಅಂಗಡಿಯವ್ರ ಕಡೆ ಅಡ್ವಾನ್ಸ್ ದುಡ್ಡು ಅಂತ ಒಂದಿರ್ತಾರಲ್ಲ ಸರ್, ಹಿಂಗಾಗಿ ತಮ್ಮ ಖರ್ಚುಗಳು ಒಂದಿರ್ತದೆ ಸರ್. ತಮ್ಮ ಖರ್ಚುಗಳಿಗೋಸ್ಕರ ಜೀರೋದಾಗ ಮಾರಿಬಿಡ್ರಿ ಸರ್ ಅಂತ ಹೇಳ್ಬಿಟ್ಟಿರ್ತಾರೆ. ಹಿಂಗಾಗಿ ರೈತರು ಜೀರೋದ್ರಾಗ ಮಾರೋದ್ರಿಂದ ತುಂಬಾ ಲಾಸ್ ಆಗುತ್ತೆ ಸರ್. ಅದು ಅದು ಯಾರಿಗೆ ಲಾಭ ಅಂತೀರಿ? ಅದು ದಲ್ಲಾಳಿಗಳಿಗೆ ಲಾಭ ಸರ್ ಅದು. ಯಾಕೆ ರೈತರಿಗೆ ಏನು ಸಿಗಂಗಿಲ್ಲ ಅದರಿಂದ, ಅದರೊಳಗೆ ಏನು ದೋ ನಂಬರ್ ಸರ್ ಅದು ಏನು ನಾವು ಕೇಳೋ ಹಕ್ಕನೂ ಇರಂಗಿಲ್ಲರಿ APMC ಅವ್ರನ್ನ. ಈಗ ದಲ್ಲಾಳಿಗಳು ಈಗ ರೈತರಿಗೆ ಸಾಲ ಕೊಡ್ತಾರೆ ಕಾಣುತ್ತೆ. ಸಾಲ ಕೊಡ್ತಾರಲ್ರಿ ಸರ್. ತಗೊಳ್ಬೇಕಂತೀರ ನೀವು ಸರ್? ಅದರಿಂದ ತಗೊಳ್ಳೋದಿಂದ ಲುಕ್ಸಾನ್ ಸರ್ ಅದು. ಯಾಕೆ ನಾವು ಸಾಲ ತಗೊಂಡಿವಿ ಅಂತಂದ್ರೆ ಅವ್ರ ಆಚೆಗೆ ಹಾಕೇಸಿ ಅವ್ರು ಕೇಳ್ದಂಗೆ ನಾವು ಯಾವುದೇ ಪೀಕ್ ಇದ್ರೂ ಮಾರ್ಬಿಡ್ಬೇಕಾಗತ್ತೆ ಸರ್. ಸಾಲ ತಗೊಂಡ್ರೆ ದಲ್ಲಾಳಿಗಳಿಂದ ಸಾಲ ತಗೊಳ್ಳೋದಂತಂದ್ರೆ ಲುಕ್ಸಾನ್ ಆಗುತ್ತೆ ಸರ್ ನಮಗೆ. ಯಾಕೆ ಪರ್ಸೆಂಟೇಜು ಜಾಸ್ತಿ ಬೀಳತ್ತೆ ರೀ ಅದು. ಹೌದು, ಪರ್ಸೆಂಟೇಜ್ ಜಾಸ್ತಿ ಬರ್ತದೆ. ಈಗ ನಾವು APMC ಮಾರ್ಕೆಟ್ನೊಳಗೆ ಹೋಗಿರ್ತೀವಿ, ನಿಮಗೆ ಸಮಾಧಾನ ಐತೆ? ನಿಮ್ಮ ಬೆಳೆ ಸರಿಯಾದ ಬೆಲೆಗೆ ಮಾರಿದೆ ಅಂತೇಳಿ ನಿಮ್ಗೆ ವಿಶ್ವಾಸ ಐತೆ ಸರ್? ನಮ್ಮ ನಾವು ಬೆಳೆ ಒಳ್ಳೆ ಬೆಳೆ ಬೆಳೀತಿರೋದ್ರಿಂದ ನಮಗೆ ಒಳ್ಳೆ ಬೆಲೆ ಸಿಕ್ಕದೆ ಸರ್. ಯಾಕೆ ನಾವು ಅದ್ರ ರೀತಿ ಒಳ್ಳೆ ಬೆಳೆ ಬೆಳಿಲಿಕ್ಕೆ ಅಂತಂದ್ರೆ ಮತ್ತೆ ಅದು ಕಮ್ಮಿ ಮಾರ್ಕೆಟ್ ಆಗೇ ಆಗುತ್ತೆ ಸರ್. ಅದು ಗ್ರಾಮೀಣ ಮೇಲೆ ಅಥವಾ ಇದ್ರ ಮೇಲೆ ಮಾರ್ಕೆಟ್ ಆಗೇ ಆಗುತ್ತೆ ಸರ್. ಈಗ ನೋಡ್ರಿ, ಈ ಸರ್ಲ ನಾವು ಶೇಂಗಾ ಬೆಳೆದಿವಿ, ಶೇಂಗಾ ಬೆಳೆದ್ರೆ 6,000 ತನಕ ಮಾರ್ತೀರಿ, 6 ಹಿಡ್ಕೊಂಡು 7,000 ಮಾರ್ತಾರೆ ಲಾಸ್ಟ್ ಮೂಮೆಂಟ್. ನಮಗೆ ರೀ ಈ ಸರ್ಲ ಇಲ್ಲಂತಂದ್ರೆ 6 ಲಕ್ಷ ರೂಪಾಯಿ ಶೇಂಗಾ ಬೆಳೆದಿದ್ರು ಸರ್. 200 ಚೀಲ ಶೇಂಗಾ ಆಗಿದೆ. 200 ಚೀಲ ಶೇಂಗಾ ಆದ್ರೆ APMCಲ್ಲೇ ಮಾರಿದ್ರು ಸರ್. ನಾವು ಯಾವ ಜೀರೋದಾಗೂ ಮಾರಿಲ್ಲ, ಏನೂ ಇಲ್ಲ, APMC ಥ್ರೂ ನಾ ಮಾರಿದ್ವಿ ಸರ್. ಅಂದ್ರೆ ಈ APMC ವ್ಯವಸ್ಥೆ ಒಳಗೆ ಸರಿಯಾದ ವ್ಯವಸ್ಥೆ ಇದೆ, ಅದನ್ನ ನಾವು ಚಲೋ ಬೆಳೆಯಲು ಪ್ರಯತ್ನ ಮಾಡಬೇಕು. ಹೌದು ಸರ್. ಅವ್ರನ್ನ ದೂಷಣೆ ಮಾಡೋದಕ್ಕಿಂತ ನಮ್ದೇ ಒಂದು ಗುಣಮಟ್ಟ ಚೆನ್ನಾಗಿದೆ, ಗುಣಮಟ್ಟ ಚೆನ್ನಾಗಿದ್ರೆ ಯಾವ್ದಾದ್ರೂ ಬೆಲೆ ಸಿಕ್ಕದೆ. ಇವತ್ತು ಯಾವ್ದಾಗ್ಲಿ ಯಾವ್ದೇ ಪೀಕ ಇಲ್ರಿ ಸರ್. ಈ ಹಣ್ಣುನಾಗ್ಲಿ ಅಥವಾ ತರಕಾರಿನಾಗ್ಲಿ ಯಾವ್ದಾಗ್ಲಿ ಒಳ್ಳೆ ಗುಣಮಟ್ಟ ಬೆಳೆ ಇತ್ತಂತಂದ್ರೆ ಅದಕ್ಕೆ ಒಳ್ಳೆ ಬೆಲೆ ಇದ್ದೇ ಇರ್ತದೆ ಸರ್. ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ದಲ್ಲಾಳಿಗಳೊಳಗೆ ಸಾಲದ ಸುಲಭದಲ್ಲಿ ಸಿಕ್ಕೊಂಡ್ಬಿಡ್ತಾರೆ. ಅಂದ್ರೆ ಅವ್ರ ಕಡೆಯಿಂದ ಸಾಲ ತಗೋತಾರೆ, ಮತ್ತೆ ಅವ್ರಿಗೆ ಸಾಲ ತುಂಬತಾರೆ. ಮನೆಗೆ ಹೋಗ್ಬೇಕಾದ್ರೆ ದುಡ್ಡ ಇರೋದಿಲ್ಲ, ದುಡ್ಡ ಇರಂಗಿಲ್ಲ ಸರ್. ಅದಕ್ಕೆ ಅದ ಏನ್ ಮಾಡ್ಬೇಕಂತೀನಿ ಅವರು, ನಮ್ಮ ರೈತ ಬಾಂಧವರು? ರೈತ ಬಾಂಧವರು ದಲ್ಲಾಳಿಗಳು ಕಲೆ ಸಾಲ ತಗೋಬಾರ್ದ್ರಿ ಸರ್. ಈ ಬ್ಯಾಂಕ್ಗಳು ರಗಡ್ ಸಾಲ ಕೊಡ್ತಾವಲ್ರಿ ಸರ್, ಗೌರ್ಮೆಂಟ್ ಬ್ಯಾಂಕ್ ಅದಾವ, ಇನ್ನಿತರ ಖಾಸಗಿ ಬ್ಯಾಂಕ್ ಅದಾವ, ಅವ್ರ ಕಡೆ ಸಾಲ ತಗೊಂಡ್ ಕೇಸಿ ಮತ್ತು ಕಮ್ಮಿ ಪರ್ಸೆಂಟೇಜ್ ಬಡ್ಡಿನೂ ಸಿಗುತ್ತೆ ಸರ್ ಅವ್ರ ಕಡೆ. ಈಗ ರೈತರ ಕಡೆ ಈ ದಲ್ಲಾಳಿಗಳು ತಗೊಳ್ರಿ, ಎಲ್ಲಿ 2-3 ಬಡ್ಡಿ ಅಂತ ಅಂತಿರ್ತಾರೆ ಸರ್. ಈ ರೈತರ ಇಲ್ಲಿ ಬ್ಯಾಂಕ್ನೊಳಗೆ ತಗೊಂಡ್ರೆ 3% ಅಥವಾ 7% ಕೇಂದ್ರಕ್ಕೆ ಬ್ಯಾಂಕನ್ನು ಕೊಡೋಂಗೆ ಕಾಣಿಸ್ತಾರೆ ಸರ್. ಇಷ್ಟರೊಳಗೆ ಅಷ್ಟೇ. ಅಂದ್ರೆ ಗೌರ್ಮೆಂಟ್ ಬ್ಯಾಂಕಿಗೆ ನಾವು ಸಾಲ ತಗೊಂಡ್ರು ಅಂತಂದ್ರೆ ಕಂತು ಕಂತವಾಗಿ ಕಟ್ಕೋತ ಹೋದ್ರೆ ನಮ್ಗೆ ಒಳ್ಳೇದು ಅನುಕೂಲ ಆಗುತ್ತೆ ಸರ್. ಕಟ್ಟೋದನ್ನು ಭಾಳ ಮುಖ್ಯ. ಹೌದ್ರಿ, ಮುಖ್ಯ ಸರ್. ನಾವು ಮತ್ತೆ ಬಿಟ್ಟಿವಿ ಅಂತಂದ್ರೆ ಅದು 11% ಅಥವಾ 16% ದಂಡ ಬೀಳ್ತದ್ರಿ ಸರ್ ಅದಕ್ಕೆ. ಅವರು ಮತ್ತೆ ಗೌರ್ಮೆಂಟ್ ಬ್ಯಾಂಕ್ದವರು 6 ಜಮಾ ಮಾಡ್ಕೋತಾರೆ ಸರ್ ಅವರು. ಹಣಕಾಸು ನಿರ್ವಹಣೆ ಬಹಳ ಮುಖ್ಯ ಅಂತ. ಬಹಳ ಮುಖ್ಯ ರೀ ಸರ್. ಈಗ ಇನ್ನೊಂದು ತಿಪ್ಪಣ್ಣವ್ರ, ನಿಮ್ಮ ಊರಾಗೂ ಇರ್ಬೇಕು, ಬಹಳ ಮಂದಿ ರೈತರು ಏನ್ ಮಾಡ್ತಾರ ಅಂತ ಇಂತ ಚಟ ಮಾಡ್ಕೊಂಡ್ಬಿಡ್ತಾರೆ. ಹೌದಲ್ಲ, ನಮ್ಮ ರೈತರು ಇತ್ತಿತ್ತಲಾಗ ಕುಡಿದ್ರಿಂದ ಬಹಳ ಹಾಳಾಗ್ಯಾರ ಸರ್. ಏನ್ ಮಾಡ್ಬೇಕಂತೀರಿ? ಕುಡಿದು ಬಿಟ್ಟು ಕೇಸಿ ಒಳ್ಳೆ ವ್ಯವಸಾಯ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಸರ್. ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಅಥವಾ ತಮ್ಮ ಜೀವನ ಸುಖವಾಗಿರ್ತಾರೆ ಸರ್. ಮತ್ತೆ ಕುಡಿದ್ರಿಂದ ಈ ಭೂಮಿನೂ ಫಲ ಆಗಂಗಿಲ್ಲ ಸರ್, ಮತ್ತೆ ತಮ್ಮ ಜೀವನೂ ಹಾಳ, ಅದರಿಂದ ಏನು ಸಾಗಿಸಕ್ಕಾಗಂಗಿಲ್ಲ ಸರ್. ಬಹಳ ಸಂತೋಷ ತಿಪ್ಪಣ್ಣವ್ರೆ. ಈಗ ನೀವು ಬಹುಮುಖ ಬೆಳೆ ಬೆಳಿತೀರಿ, ಬಹಳ ಬೆಳೀಲಿಕ್ಕೆ ಅಂದ್ರೆ ಇವತ್ ಒಂದು ಪೀಕ್ ನ ಇವತ್ತು ಈ ವರ್ಷ ಇದನ್ನ ಹಾಕಿದ್ರೆ ಮುಂದಿನ ಪೀಕ್ ನೊಳಗೆ ಬೇರೆ ಹಾಕೋದು ಚಲೋ ಅಂತೀರಿ? ಹೌದ್ರಿ ಸರ್, ಅಂತರ ಬೇಸಾಯ ಹಳ್ಳಿ ಬೆಳಿ ಬರ್ತದೆ ಸರ್, ಅಂತರ ಬೇಸಾಯ ಮಾಡಿದ್ರೆ ಅಂತರ ಇಡ್ಬೇಕು ಒಂಚೂರು. ಹೌದು ಅಲ್ಲ, ಬಹಳ ಮಂದಿ ಏನ್ ಮಾಡ್ತಾರೆ, ಈ ಸರಿ ಜೋಳ ಹಾಕಿದ್ರೆ ಮುಂದಿನ ವರ್ಷ ಅದನ್ನ ಹಾಕ್ತಾರೆ. ಹಾಕ್ಬಾರ್ದ್ರಿ ಸರ್, ಪೀಕ್ಗಳು ಚೇಂಜ್ ಆದ್ರೆ ಭೂಮಿಗೆ ಸ್ವಲ್ಪ ಬೇರ್ಗಳನ್ನು ಅಥವಾ ಏನೋ ಅಂದ್ರೂ ಪೀಕ್ ಚೇಂಜ್ ಆಗುತ್ತೆ ಸರ್. ಮಣ್ಣಿನ ಫಲವತ್ತತೆ ತಕ್ಕಂತೆ ಅದಕ್ಕೆ ನಾವು ಹೇಳುದು ವಿಜ್ಞಾನಿಗಳ ಸಹಾಯ ತಗೋಬೇಕು. ಸಹಾಯ ಅಂತರೂ ಬೇಕಾರೆ ಕೃಷಿ ಇಲಾಖೆಯವ್ರ ಸಹಾಯ ಬೇಕಾರೆ ಸರ್. ತಿಪ್ಪಣ್ಣವರೇ ಬಹಳ ಸಂತೋಷ ನಿಮ್ ಜೊತೆ ಮಾತಾಡಿ, ನಮ್ಮ ರೈತ ಬಾಂಧವರು ನಮ್ಮ ವಿಜ್ಞಾನಿಗಳ ಒಂದು ಸಹಾಯ ತಗೊಳ್ಳಿ, ಸರ್ಕಾರದ ಒಂದು ಇಲಾಖೆಗಳದವಲ್ಲ ಕೃಷಿ ಇಲಾಖೆಗಳು ಅವರೆಲ್ಲ ಸಹಾಯ ತೆಗೆದುಕೊಂಡು, ಮತ್ತೆ ಹಣಕಾಸಿಗೆ ಕೂಡ ಸಾಕಷ್ಟು ಬ್ಯಾಂಕ್ಗಳು ಸಿಗುತ್ತಲ್ಲ ಸರ್, ಕೃಷಿ ಅಂದ್ರೆ ಸಾಕಷ್ಟು ಅವ್ರದೇ ಒಂದು ಸಹಕಾರ ಸಂಸ್ಥೆಗಳು ಸರ್, ಅದ್ರ ಮೇಲೆ ಸಾಲ ತಗೊಂಡು ಸಾಲದ ಸುಲಕ್ ಸಿಗ್ಲಾರ್ದಂಗೆ ಯಶಸ್ವಿಯಾಗಿ ಹಣಕಾಸು ನಿರ್ವಹಣೆ ಮಾಡ್ಲಿ ಸರ್, ಮತ್ತೆ ಚಲೋದನ್ನ ಬೆಳಿಲಿ, ಮತ್ತೆ ಆಳುಗಳ ಸರಿಯಾಗಿ ಅವರು ಆಳಂಗ ಕೆಲಸ ಮಾಡಿ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಯಶಸ್ವಿಯಾಗಿ ಇರ್ಲಿ, ಹೊಲದಾಗ ಬಿಟ್ಟು ಕೇಸಿ ನಾವ್ ಎಲ್ಲರೂ ಸೀಟಿಯಾಗಿ ಅಡ್ಯಾಡಿದ್ರೆ ರೈತರಿಗೆ ಖಂಡಿತವಾಗ್ಲೂ ಲಾಸ್ ಆಗ್ಯಾಗತ್ರಿ ಸರ್. ತಿಪ್ಪಣ್ಣವರೇ, ನಮ್ಮ ರೈತ ಬಾಂಧವರು ತಾವು ಆದರ್ಶ ರೈತರಿದ್ದೀರಿ, ನಮ್ಮ ರೈತ ಬಾಂಧವರು ಕೂಡ ತಿಪ್ಪಣ್ಣ ಮಾದವರು ಮಾಡುವಂತ ಜೀವನ ಶೈಲಿಯಲ್ಲಿ ತಾವು ಯಶಸ್ವಿಯಾಗಿ ನಡ್ಲಿಕ್ಕೆ ಸಾಧ್ಯ ಆತಂದ್ರೆ ಯಾವ್ದು ಚಟ ಇರಬಾರ್ದು ಮನಸ್ಸಾಗ, ಅಂದ್ರೆ ಏನಾದ್ರೂ ನಾವು ರೊಕ್ಕ ಉಳಿಸಿದ್ರೆ ಅದನ್ನ ಫ್ಯಾಮಿಲಿಗೆ ಮಕ್ಕಳು ಚೆನ್ನಾಗಿ ಓದಿಸಬಹುದು. ಓದಿಸಬಹುದ್ರಿ ಸರ್, ಮಕ್ಕಳು ಓದ್ತಾ ಇದಾರನ್ರಿ? ಓದ್ತಾರೆ ಸರ್. ಏನ್ ಓದ್ತಾ ಇದಾರ ಈಗ ನೋಡ್ರಿ ಸರ್, ಒಬ್ಬ ನಮ್ಮ ಹುಡುಗ ಇಲ್ಲಿ ಈಗ 6ನೇ ಅಥವಾ ಒಬ್ಬ 4ನೇ ಅದಾರೆ ಸರ್, ಸಣ್ಣ ಅದಾರ ಇನ್ನ. ಈ ಮಕ್ಕಳಿಗೆ ಏನದ ಮುಂದೆ ಕೆಲಸ ಹಾಸ್ತಾರೆ? ರೈತಕ್ಕೆ ಕೆಲಸ ಒಂದ್ ರೀತಿ ನೋಡಿದ್ರ ಸರ್, ಅವರು ಕಲತ್ ಕೇಸಿ ಒಳ್ಳೆ ಇದು ಇದ್ಯಾ ಬುದ್ಧಿ, ಆದ್ರೆ ನಮ್ಕಿಂತ ನಾವು ಕಷ್ಟ ಪಡೋಕಿಂತ ಅವರು ಒಂದು ಒಳ್ಳೆ ಆಫೀಸರ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ರೀ ಸರ್. ಅಂದ್ರೆ ರೈತ ಬೇಡ ಅಂತೀರಣ್ಣ ಅವ್ರು? ರೈತರ ಹೌದಿಲ್ಲ ಕರಿ, ಅವ್ರು ನಮ್ಗತಿನ ಮಾಡ್ಕೊಂಡು ಹೋಗ್ತಾರ ಅನ್ನೋ ಆಸೆ ಬೇಕಲ್ರಿ ಸರ್. ಅದರಿಂದ ನಾವು ಕಷ್ಟ ಪಷ್ಟಂಗ ಅವು ಪಡಿಬಾರ್ದು ಅನ್ನೋದೇ ನಮ್ಮ ಆಸೆ ರೀ ಸರ್. ಒಬ್ಬನ ರೈತನ ಮಾಡ್ರಿ, ಒಬ್ಬ ಆಫೀಸರ್ ಮಾಡ್ರಿ, ಅದ್ರಿ ಸರ್. ನಾವು ಅದನ್ನ ಹೆಚ್ಚಾನ್ ಹೆಚ್ಚು ಅದನ್ನ ಮಾಡ್ಬೇಕಂತ ಐತ್ರಿ ಸರ್. ಕರೆ ನಿಮ್ ಜೊತೆ ಯಾರೊಬ್ರು ಬೇಕಲ್ಲ? ಬೇಕಾರಿ ಸರ್, ಬೇಕಾರಿ ಸರ್. ಮಕ್ಕಳೇನ್ರಿ, ನಾವು ಈಗ ಏನ್ ಮಾಡಿದ್ರು ಮೂರ್ತಿ ಆಗತ್ತ ಸರ್. ಅದು ಹೌದಲ್ಲ, ಮತ್ ನೀವು ಯಶಸ್ವಿಯಾಗಿರಿ, ಮತ್ತೆ ಮಕ್ಕಳನ್ನ ರೈತ ಕೆಲ್ಸಕ್ಕೆ ಹಚ್ಚಬಾರ್ದು? ಅದೆಲ್ಲ ಒಳ್ಳೇದ್ರಿ, ರೈತ ಆಫೀಸರ್ಗಿಂತನು ಒಳ್ಳೆ ಉತ್ಪನ್ನ ಐತ್ರಿ ಕರೆ ರೀ, ಆದ್ರೆ ಮಾಡ್ಕೊಂಡು ಹೋಗುವಂತ ಇದು ಬೇಕ್ರಿ ಸರ್. ಅದು ನೀವು ಬೆಳೆಸ್ರಲ್ಲ ಮೊದಲಿಂದ ಈಗಂದನ. ಈಗ ರೈತರ ಮಕ್ಕಳದಾರಂದ್ರೆ ಹೆಚ್ಚಾನ ಹೆಚ್ಚು ರೈತರಾಗೇ ಹೋಗ್ತಾರೆ ಸರ್. ಈಗ ನಮ್ಮ ಸಲಹೆಗಳು ಏನ್ ಇರ್ತಾವಲ್ರಿ, ಅವರು ನೋಡತಾರೆ ಸರ್, ಅದ್ರ ನೋಡಿದ್ರಿಂದ ಅದರಿಂದ ಅದನ್ನ ಅವ್ರು ಫಾಲೋ ಮಾಡೇ ಮಾಡ್ತಾರ್ರಿ. ಹೆಚ್ಚಾನ ಹೆಚ್ಚು ರೈತರ ಮಕ್ಳು ಇಲ್ಲಿ ನೋಡ್ರಿ, ನಮ್ಮ ರೈತರ ಮಕ್ಳು ರೈತರಾಗೇ ಹೋಗ್ಯಾರ, ಆಫೀಸರ್ ಮಕ್ಳು ಆಫೀಸರ್ ಆಗ್ಯಾರ, ಡಾಕ್ಟರ್ ಮಕ್ಳು ಡಾಕ್ಟರ್ ಆಗ್ಯಾರ್ರಿ, ಈ ಚಿತ್ರರಂಗದವ್ರು ಚಿತ್ರರಂಗದಾರ ಇದಾರ್ರಿ. ಅಲ್ಲ, ಅದು ಅವ್ರ ಏನ್ ವೈಯಕ್ತಿಕವಾಗಿ ಅವ್ರ ಏನ್ ಆಸೆ ಪಡ್ತಾರ ಆಗ್ಲಿ, ರೈತರಾಗೋದು ಬೇಡ ಅಂತ ಹೇಳೋದು ಬೇಡ ಅಂತ ನಾನು ಅನ್ನೋದು ಏನಿಲ್ರಿ ಸರ್. ರೈತರ ಆಗ್ಲಿ ಅನ್ನೋದೇ ನಮ್ಮ ಒಳ್ಳೆ ಆಶೆ ರೀ ಸರ್. ಯಾಕಂದ್ರೆ 4 ಮಂದಿಗೆ ಅನ್ನ ಹಾಕ್ತಾರ ಅಂತಂದ್ರೆ ಅದು ಒಳ್ಳೇದ್ರಿ ಸರ್. ತಿಪ್ಪಣ್ಣವ್ರೆ, ನಮ್ಮ ರೈತ ಬಾಂಧವರಿಗೆ ಏನಾದ್ರು ಹೇಳಿಕ್ ಐತೆ ನಿಮಗೆ? ರೈತ ಬಾಂಧವರಿಗೆ ಏನೋ ಹೇಳ್ಬೇಕಪ್ಪ ಅಂತಂದ್ರೆ ಒಳ್ಳೇದು ಮಾಡ್ಕೊಂಡು ಹೋದ್ರೆ ಒಳ್ಳೇದೈತ್ರಿ ಸರ್. ನಾವು ಕೆಟ್ಟದ ಬಯಸಿದ್ರೆ ಯಾವುದೂ ಆಗುದಿಲ್ಲ ಸರ್. ಒಳ್ಳೇದ ಮಾಡ್ಬೇಕು ಅನ್ನೋದೇ ನಮ್ಮ ಆಶೆ ರೀ ಸರ್. ಭೂಮಿ ತಾಯಿಗೆ ಒಳ್ಳೇದಿಂದ ಮಾಡ್ಕೊಂಡು ಹೋಗಿ ಕೇಸಿ ಅಥವಾ ಭೂಮಿ ತಾಯಿ ಅಗದಿ ಒಳ್ಳೆ ಹದ ಮಾಡಿ ಅಥವಾ ಬಿತ್ಕೊಂಡು ಕೇಸಿ ಚಂದಂಗೆ ಬೆಳೆ ಅಥವಾ ನೀರು ಮಾಡ್ಕೊಂತ ಹೋದ್ರೆ ಚಲೋ ಆಗುತ್ತೆ ಸರ್. ಅದರಿಂದ ಒಳ್ಳೇದು ಐತ್ರಿ ಸರ್, ಮತ್ತೆ ಒಳ್ಳೇದ ಆಗತ್ರಿ. ಮತ್ತೆ ಒಳ್ಳೇದೈತೆ ಅಂತ ಹೇಳಿ ಕೇಸಿ ನಾವು ಈಗ ಸದ್ಯ ಮಾಡಿದೀವಿ, ನಮಗೆ ಬೆಳಿನೂ ಬರಲಿಲ್ಲ ಅಂತ ಹೇಳಿ ಕೇಸಿ ಮನೆ ಒಳಗೆ ಕುಂತ್ರೆ ಏನೂ ಆಗಲ್ಲ ಸರ್. ಅದನ್ನ ಮಾಡ್ಬೇಕ್ರಿ ಸರ್, ಯಶಸ್ವಿಯಾಗಿ ನಡೆಸ್ಕೊಂಡು ಹೋದ್ರೆ ಆಗತ್ರಿ ಸರ್, ಯಾವುದಾದ್ರೂ ಆಗತ್ತೆ. ಮತ್ತೆ ಆಗಲ್ಲ ಆಗೋದಿಲ್ಲ ಅಂತ ಹೇಳಿ ಕೇಸಿ ಕೂತ್ರೆ ಯಾವುದೂ ಆಗೋದಿಲ್ಲ, ನಮ್ಮ ಕೈಲಿ ಯಾವುದೂ ಆಗೋದೇ ಇಲ್ಲ ಸರ್. ಭಾಳ ಸಂತೋಷ ತಿಪ್ಪಣ್ಣ ಮಾದರವ್ರೆ, ಬಹಳ ನಿಮ್ಮಲ್ಲೇ ಒಂದು ವಿಶ್ವಾಸದ ಮಾತುಗಳದ. ಅಂದ್ರೆ ನಿಮ್ಗೆ ಅದು ಅಷ್ಟು ಪರಿಶ್ರಮ ಪಟ್ಟರೆ ಅನುಭವ ಸಿಗ್ತದೆ ಅನ್ನೋದಕ್ಕೆ ನೀವು ಒಂದು ಉದಾಹರಣೆ. ಒಂದು ಒಳ್ಳೆ ಅನುಭವ ಇತ್ತು ಅಂದ್ರೆ ಅದನ್ನ ಬೇಕಾದಂಗೆ ಧಾರೆ ಅನುಭವ ಬೇಕಾರೆ ಸರ್. ಅನುಭವ ಇರಲಾರ್ದು ಯಾವುದು ಸಾಕಾಗ. ನಮ್ಮ ರೈತ ಬಾಂಧವರು ನಿಮ್ಮಂಗೆ ಒಳ್ಳೆ ಅನುಭವದಿಂದ ಮಾಡಲಿ, ಯಶಸ್ವಿ ರೈತರಾಗಿ ಪ್ರಗತಿಪರ ರೈತರಾಗಿ ನಮ್ಮ ಮುಂದೆ ಬರಲಿ ಅಂತ ನಾವು ಆಶೆ ಮಾಡೋಣ. ಅಂತ ಇಲ್ಲಿಯವರು ಬಂದು ನಮ್ಮ ಜೊತೆ ಸಮಯ ಕಳೆದಿರಿ ತಿಪ್ಪಣ್ಣವರೇ, ನಿಮಗೆ ಶುಭವಾಗಲಿ, ನಿಮ್ಮೆಲ್ಲ ಉತ್ತರೋತ್ತರ ಆಶೆಗಳು ಈಡೇರಲಿ ಅಂತ ನಾವು ಹಾರೈಸ್ತೇವೆ. ಇಲ್ಲಿಯವರಿಗೆ ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ ನಮ್ಮ ರೈತ ಬಾಂಧವರು ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ತಿಪ್ಪಣ್ಣ ಮಾದರವರೇ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಹೊನ್ನಾಳ ಗ್ರಾಮದ ಕೃಷಿ ಅನುಭವಿ ತಿಪ್ಪಣ್ಣ ಮಾದರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು SS ಚೋಳಿನ್. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 571 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ, ಕರುನಾಡ ಜನತೆ ಆರೋಗ್ಯ ರಕ್ಷಕ, ಎಬಿಎಆರ್ಕೆ. ಸಾರ್ವಜನಿಕರೇ ಗಮನಿಸಿ, ಎಬಿಎಆರ್ಕೆ ಕಾರ್ಡ್ ಪಡೆಯಲು ಬಯೋಮೆಟ್ರಿಕ್ ವಿವರ ನೀಡುವುದು ಕಡ್ಡಾಯ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಿನದ 24 ಗಂಟೆ, B1 K1 ಸೇವಾ ಸಿಂಧು ಕೇಂದ್ರಗಳಲ್ಲಿ ಬೆಳಗ್ಗೆ 8 ರಿಂದ ಸಂಜೆ 7ರವರೆಗೆ ಮಾತ್ರ ಕಾರ್ಡ್ ವಿತರಣೆ. ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ಪಡೆದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳು, B1 K1 ಸೇವಾ ಸಿಂಧು ಕೇಂದ್ರಗಳ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರಿಗೆ ದೂರು ಸಲ್ಲಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ ಗಮನಿಸಿ, ಇದೊಂದು ಪ್ರಕಟಣೆ. ದಿನಾಂಕ 15/12/2021 29/1/2022 ನೋಂದಣಿಗೆ ಅವಕಾಶ. ಪ್ರತಿ ಕ್ವಿಂಟಲ್ಗೆ ₹6,300 ಬೆಂಬಲ ಬೆಲೆ ಇದೆ. ಪ್ರತಿ ರೈತರಿಂದ ಎಕರೆಗೆ 7.5 ಕ್ವಿಂಟಲ್ ಮತ್ತು ಪ್ರತಿ ರೈತನಿಂದ ಗರಿಷ್ಠ 15 ಕ್ವಿಂಟಲ್ ಅನ್ನು ಪಡೆದುಕೊಳ್ಳಲಾಗುತ್ತದೆ. ಆಧಾರ ಜೋಡಣೆಗೊಂಡ ಖಾತೆಗೆ ಹಣ ಜಮಾ ಮಾಡಲಾಗುವುದು. ಜಿಲ್ಲೆಯಾದ್ಯಂತ 127 ಖರೀದಿ ಕೇಂದ್ರಗಳನ್ನು ಪ್ರಾರಂಭವಾಗಿವೆ. ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಿಗ್ಗಾಳಿ ಮೂಗಾಳಿ ಬಂದಿರೋ ಕಣದಾಗ ಕುಗಿದ ಗುಣವ ಕೊಡದಿರೋ ಕುಗಿದ ಗುಣವ ಕೊಡದಿರೋ ಗಾಳ್ಯಪ್ಪ ಮಗ್ಯಾಗಿ ಬಾರೋ ಕಣದಾಗ ಓ ಎತ್ತಿನ ಪಾದಕ ಮುತ್ತಿನ ತೇನಿ ಜ್ವಾಳೋ ಸುತ್ತ ಗುಡಿಸೇನೋ ಹವಳ ಸುತ್ತ ಗುಡಿಸೇನೋ ಹವಳದ ಕಳಜೋಳ ತುಂಬಾಕ ಆಳ ತರಬೇಕು ಓ ಮಾಯದ ಗಾಳಿ ಬಂದು ಬರ್ರಾನ ಬೀಸೀತೋ ಶ್ರೀಶೈಲ ಶಿಖರ ಕಮೋಟ್ಯಾವೋ ಶ್ರೀಶೈಲ ಶಿಖರ ಕಮೋಟ್ಯಾವೋ ನಮಗಾಳಿ ಮಲ್ಲಿಗುಲೇರಾಸಿ ಪೂಜೆವೋ ಕಡಗೋಲು ಕುಡಗೋಲು ಶಂಡಿ ಮಂಡಿಯ ಕೋಲು ಅಡಗಿ ಬ್ಯಾಕೋಲೋ ಬಾರ್ಕೋಲೋ, ಬಡಗಿ ಬ್ಯಾಕೋಲೋ ಬಾರ್ಕೋಲು ಊರ್ಗೋಲು, ಚಿತ್ತಾರದ ಕೋಲು ರಾಗೋಲು. ಜ್ವಾಲದ ಹೊಲವನ್ನ ಏಳು ಮಕ್ಕಳ ತಾಯಿ ಹಾಳು ಮಾಡಲು ಬ್ಯಾಡವ್ವ, ಹಾಳು ಮಾಡಲು ಬ್ಯಾಡವ್ವ ಹಾಡುದವ್ವ, ಸುಗ್ಯಾಗ ಮಗಿ ಬೂದನಿಗೆ ಬಾಸಿಂಗ ಭೂಮ್ಯವ್ಗ ಹೂದಂಡಿ, ಸಾಲ ಶರಣರಿಗೆ ಸರಮಾಲೆ, ಸಾಲ ಶರಣರಿಗೆ ಸರಮಾಲಿ ಕಟಗೊಂಡು, ಮಾದೇವ ಗೆದ್ದ ಕೈಲಾಸ ಓ ಕಣವನ್ನ ಅಳಕೊಳ್ಳು ನೀರ್ ಹಾಕಿ ತುಳಕೊಳ್ಳು. ಪರವುತಗಿರಿ ಮ್ಯಾಲ ಕೂರಿಗೆ ಪರವುತಗಿರಿ ಮ್ಯಾಲ ಅರವತ ಕೂರಿಗೆ ಬಂಗಾರದ ಮಂಡಿ ಬಲಗೈಯ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಬಂಗಾರದ ಮಂಡಿ ಬಲಗೈಯ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಬಂಗಾರದ ಮಂಡಿ ಬಲಗೈಯ ನಮ್ಮ ಕನ್ನಡ ಪ್ರೇಮದ ಜೋತೆ, ಬಂಗಾರದ ಮಂಡಿ ಬಲಗೈಯ ನಮ್ಮ ಕನ್ನಡ ಪ್ರೇಮದ ಜೋತೆ, ಬಂಗಾರದ ನೀ ಮಂಡಿ ಬಲಗೈ ನಮ್ಮ ರೈತಾರ, ಬಂಗಾರದ ನೀ ಮಂಡಿ ಬಲಗೈ ನಮ್ಮ ರೈತಾರ, ಹೊನ್ನ ಬಿತ್ಯಾರ ಹೊಳಿ ಸಾಲ ನಮ್ಮ ಕನ್ನಡ ಪ್ರೇಮದ ಜೋತೆ, ಹೊನ್ನ ಬಿತ್ಯಾರ ಹೊಳಿ ಸಾಲ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಹೊನ್ನ ಬಿತ್ಯಾರ ಹೊಳಿ ಸಾಲ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಹೊನ್ನ ಬಿತ್ಯಾರ ಹೊಳಿ ಸಾಲ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಬೀತೋ ನನ್ನ ಬಾನೇಶ ಬೆಳೆಯೋ ನನ್ನ ಬಸುರಾಜ, ಬೀತೋ ನನ್ನ ದಾನೇಶ ಬೆಳೆಯೋ ನನ್ನ ಬಸುರಾಜ, ಮೇಟ ಚಿತುರಾಮ ಸದಾಶಿವ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಮೇಟ ಚಿತುರಾಮ ಸದಾಶಿವ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಮೇಟ ಚಿತುರಾಮ ಸದಾಶಿವ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಮೇಟ ಚಿತುರಾಮ ಸದಾಶಿವ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಮೇಟ ಚಿತುರಾಮ ಸದಾಶಿವ ನರಸಿಗೆ, ಮೇಟ ಚಿತುರಾಮ ಸದಾಶಿವ ನರಸಿಗೆ, ಬಟಿಟ ಬಾರ ಮಹಾಲಕ್ಷ್ಮಿ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಬಟಿಟ ಬಾರ ಮಹಾಲಕ್ಷ್ಮಿ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಬಟಿಟ ಬಾರ ಮಹಾಲಕ್ಷ್ಮಿ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಬಟಿಟ ಬಾರ ಮಹಾಲಕ್ಷ್ಮಿ ನಮ್ಮ ಕನ್ನಡ ಪ್ರೇಮದ ಜ್ಯೋತೆ, ಆರಣದ ಬಾವಿಗೆ ನೀರಿಗೆ ನಾ ಹೋದೇನ, ಆರಣದ ಬಾವಿಗೆ ನೀರಿಗೆ ನಾ ಬಡವರಸ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಆರ್ಯನ ಸೇದ ಕೊಡವರಸ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಆರ್ಯನ ಸೇದ ಕೊಡವರಸ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಯಾರ ಮಗಳವ ನೀನು ಯಾರ ಸಸಿಯವ ನೀನು ಯಾರ ಮಗಳವ ನೀನು ಯಾರ ಸಸಿಯವ ನೀನು ನಿನ ಗುರತ ನನ್ನ ಮಗ ನಮಿಳವ್ವ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ನಿನ ಗುರತ ನಮಗ ಹೇಳವ್ವ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ನಿನ ಗುರತ ನಮಗ ಹೇಳವ್ವ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ನಿಮ ಗುರತ ನಮಗ ಹೇಳವ್ವ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಮಾದೇವರ ಮಗಳನ್ನ ಸಾದೇವರ ಸಸಿಯನ್ನ ಮಾದೇವರ ಮಗಳನ್ನ ಸಾದೇವರ ಸಸಿಯನ್ನ ಸೂರ್ಯ ಚಂದ್ರನ ಹಿರಿತಂಗೆ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಸೂರ್ಯ ಚಂದ್ರನ ಹಿರಿತಂಗೆ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಸೂರ್ಯ ಚಂದ್ರನ ಹಿರಿತಂಗೆ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಸೂರ್ಯ ಚಂದ್ರನ ಹಿರಿತಂಗೆ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಸೂರ್ಯನಿ ಚಂದ್ರನ ಹಿರಿತಂಗಿ ಬಂದನಿ ಸೂರ್ಯನಿ ಚಂದ್ರನ ಹಿರಿತಂಗಿ ಬಂದಿನಿ ಆರನ ಸೀದ ಕೊಡವರಸ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಆರನ ಸೀದ ಕೊಡವರಸ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಆರನ ಸೀದ ಕೊಡವರಸ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಆರನ ಸೀದ ಕೊಡವರಸ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಬರವುತ ಬಲಕಾದ್ರ ಹೋಗುತ ಎಡಕಾದ್ರ ಬರವುತ ಬಲಕಾದ್ರ ಹೋಗುತ ಎಡಕಾದ್ರ ಈಗ ನಮ್ಮ ಕೊಡಕ ಇದರಾದ್ರ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಈಗ ನಮ್ಮ ಕೊಡಕ ಇದರಾದರ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಈಗ ನಮ್ಮ ಕೊಡಕ ಇದರಾದರ ಪ್ರೇಮದ ಜ್ಯೋತಿ ಇದುವರೆಗೆ ನಗವ ಅಮೋಘಸಿದ್ಧ ತೋಟದ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದವನ್ನು ಕೇಳಿದಿರಿ ಮಾಡಿದ ಕರ್ಮಕ್ಕೆ ತಾಲೆ ಭೋಗಿಯಾಗಬೇಕಯ್ಯ ತಾ ಮಾಡಿದ ಕರ್ಮಕ್ಕೆ ತಾಲೆ ಭೋಗಿಯಾಗಬೇಕಯ್ಯ ತಾ ಮಾಡಿದ ಕರ್ಮಕ್ಕೆ ತಾಲೆ ಭೋಗಿಯಾಗಬೇಕಯ್ಯ ತಾ ಮಾಡಿದ ಕರ್ಮಕ್ಕೆ ತಾಲೆ ಭೋಗಿಯಾಗಬೇಕಯ್ಯ ಭೋಗಿಯಾಗಬೇಕಯ್ಯ ತ್ಯಾಗಿ ಕರ್ಮಕ್ಕೆ ತಾಲೆ ಹೋಗಿಯಾ ಕೊರೆಯೂ ದುಃಖದ ಮೂಲ